ನಮ್ಮ ಕೊಳಗಿಯಲ್ಲಿ ಮೊದಲು ಅವರು ವೇಷಗಳನ್ನೆಲ್ಲ ಮಾಡ್ತಾಯಿದ್ರು. ಆಮೇಲೆ ಶಂಭು ಹೆಗಡೆ ಅವರು ಬಂದು ಅವರನ್ನು ಇಡಗುಂಜಿ ಮೇಳಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಅವರು ಸ್ವಲ್ಪ ಪ್ರಸಿದ್ಧಿ ವೇಷಧಾರಿಗಳೇ ಆಗಿದ್ದರು. ಸುಮಾರು 30-40 ವರ್ಷಗಳ ಕಾಲ ಅವರು ಮೇಳಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರಿಂದ ನಿಮಗೆ ಪ್ರೇರಣೆ ಆಯ್ತಾ ಏನು ಅಂತ? ಹೌದು, ನಾನು ಚಿಕ್ಕವನಿರುವಾಗ ನನಗೆ ತಂದೆಯವರೊಟ್ಟಿಗೆ ಯಕ್ಷಗಾನಕ್ಕೆ ಇಡಗುಂಜಿ ಮೇಳದ ಆಟಗಳಿಗೆಲ್ಲ ಹೋಗ್ತಾ ಇದ್ದೆ ನಾನು. ಅಲ್ಲಿ ಮತ್ತೆ ನಾನು ಒಂದೆರಡು ಸಣ್ಣ ಪುಟ್ಟ ವೇಷಗಳನ್ನು ಮಾಡಿದ್ದೇನೆ, ಆದರೆ ಯಾಕೋ ವೇಷಕ್ಕೆ ನನ್ನ ಮನಸ್ಸು ಬರಲಿಲ್ಲ. ಆಮೇಲೆ ನನಗೆ ನೆಬ್ಬರು ಭಾಗವತರ ಪದ್ಯ ನನಗೆ ಸ್ವಲ್ಪ ನನ್ನ ಮೇಲೆ ಪ್ರಭಾವ ಬೀರಿತು, ಹಾಗೆ ನಾನು ಸ್ವಲ್ಪ ಪದ್ಯವನ್ನೇ ಆರಿಸಿಕೊಂಡೆ. ನೆಬ್ಬೂರು ನಾರಾಯಣ ಭಾಗವತರು ಪ್ರಸಿದ್ಧ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಹೌದು ಹೌದು ಹೌದು. ನೀವು ನಿಮ್ಮ ಶೈಕ್ಷಣಿಕ ಅಭ್ಯಾಸವನ್ನ ಮೊಟಕುಗೊಳಿಸಿ ಯಕ್ಷಗಾನಕ್ಕೆ ಹೋದ್ರ ಅಥವಾ ಪೂರ್ಣಗೊಳಿಸಿ ಯಕ್ಷಗಾನಕ್ಕೆ ಹೋದ್ರ? ನಿಮ್ಮ ಯಾವ ವಯಸ್ಸಿನಲ್ಲಿ ಯಕ್ಷಗಾನ ರಂಗವನ್ನು ಪ್ರವೇಶ ಮಾಡಿದ್ರಿ? ನನಗೆ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸ್ಲಿಕ್ಕೆ ಆಗಲಿಲ್ಲ, ಯಾಕೆಂದ್ರೆ ನಾವು ಯಕ್ಷಗಾನದ ಗೀಳು. ನಾನು ಆಟದಲ್ಲೂ ಕೆಲವು ದಿವಸ ಶಾಲೆ ಟೊಕ್ಕರೆ ಹಾಕಿ ಆಟಕ್ಕೆ ಹೋಗ್ಬಿಡ್ತಿದ್ದೆ ನನ್ನ ತಂದೆಯವರೊಟ್ಟಿಗೆ. ಅವರು ಬೈತಿದ್ರು ನನಗೆ, ನನಗೊಂದು ಸಾಕು ಯಕ್ಷಗಾನ ಅಂದ್ರೆ, ಅಷ್ಟು ಸ್ವಲ್ಪ ಕಷ್ಟ ಇತ್ತು ಆ ಕಾಲದಲ್ಲಿ, ನಾನು ಮಕ್ಕಳಿಗೆ ಬೇಡ ಇದು ಅಂತ ಅವ್ರು ಹೇಳ್ತಾ ಇದ್ರು. ಆದ್ರೆ ನನಗೆ ಅದು ಒಂದು 3-4 ಆಟಕ್ಕೆ ಹೋದ್ಮೇಲೆ ಶಂಭುಗೌಡರ ವೇಷವನ್ನು ನೆಬ್ಬೂರು ಭಾಗವತರ ಪದ್ಯವನ್ನು ಕೇಳಿ ನನಗೆ ಭಾಳ ಇಂಟ್ರೆಸ್ಟ್ ಆಯಿತು. ಆಮೇಲೆ ನಾನು ಏನು ಮಾಡಿದೆ, 9th ಕ್ಲಾಸ್ವರೆಗೆ ಶಾಲೆಗೆ ಹೋದೆ. ಯಾವ ಶಾಲೆಗೆ ಹೋಗಿದ್ವಿ? ಇಲ್ಲಿ ಸಿದ್ಧಿವಿನಾಯಕ ಹೈಸ್ಕೂಲ್ ಸಿದ್ದಾಪುರದಲ್ಲಿ. ಆಮೇಲೆ ನನ್ನ ತಂದೆಯವರನ್ನು ನೀವು ಹೇಗೂ ಶಾಲೆಗೆ ಹೋಗೋದಿಲ್ಲ ಅಂತ ಉಪ್ಪೂರು ಕೇಂದ್ರಕ್ಕೆ ನನ್ನನ್ನು ಕಳಿಸಿದರು. ಉಪ್ಪೂರು ಕೇಂದ್ರದಲ್ಲಿ ಎಷ್ಟು ವರ್ಷ ಅಧ್ಯಯನ ಮಾಡಿದ್ರಿ? ಸಾಮಾನ್ಯ 2 ಉಪ್ಪೂರು ಕೇಂದ್ರದಲ್ಲಿ ಅಭ್ಯಾಸ ಮಾಡಿದ್ದೇನೆ, ಅಂದರೆ ಮಳೆಗಾಲದಲ್ಲಿ ಮಾತ್ರ, ಅದು ಬೇಸಿಗೆಯಲ್ಲಿ ಇರುವುದಿಲ್ಲ. 2 ಅಭ್ಯಾಸ ಮಾಡಿದ್ದೇನೆ. ಅಲ್ಲಿ ಯಕ್ಷಗಾನದ ಬಡಗುತಿಟ್ಟಿನ ಕುರಿತು ಹೇಗೆ ಪಾಠಗಳು ನಡೀತಾ ಇದ್ದವು? ಅಲ್ಲಿ ಹೇಗೆ ಅಂದರೆ, ಈಗ ರಾಗಗಳನ್ನು ನೊಟೇಷನ್ ಹಾಕಿ ಹೇಗೆ ಕೊಡೋದಿಲ್ಲಾಗಿತ್ತು. ಈಗ ಒಂದು ಶ್ಲೋಕವನ್ನು ಹೇಳ್ತಿದ್ರು, ಒಂದು ಭೈರವಿ ಅಂದ್ಕೊಳ್ಳೆ, ವಿಷ್ಣು ಶಕ್ತಿ ಸಮದ್ಭೂತೆ ಶಂಖ ವರ್ಣಿ ಮಗೀತಳೆ, ಹೀಗೆ ಒಂದು ಶ್ಲೋಕವನ್ನು ಹೇಳಿ ಆ ರಾಗಗಳನ್ನು ಇದು ಮಾಡ್ತಿದ್ರು. ನೊಟೇಷನ್ ಆಗಿ ರಾಗವನ್ನು ಹೇಳ್ತಾ ಇರಲಿಲ್ಲ ಆವಾಗ. ಆಮೇಲೆ ಅಲ್ಲಿ ಮೊದಲೇ ಉಪ್ಪುರು ಭಾಗವತರು ಇರ್ತಿದ್ರು, ನಮ್ಮ ಗುರುಗಳಾದಂಥ KP ಹೆಗಡೆಯವರು ಇರ್ತಿದ್ರು ಅಲ್ಲಿ. ಈ ತಾಳ ಫಸ್ಟ್ ತಾಳವನ್ನು ಅಭ್ಯಾಸ ಮಾಡಿಸ್ತಾರೆ, 7 ತಾಳಗಳನ್ನು. ಅದರ ನಂತರ ಕುಮಾರವ್ಯಾಸ ಭಾರತದ ಲಬ್ಧ ಮಾಡ್ತಿದ್ರು, ಅಂದರೆ ಪ್ರಸಂಗದ ಅರ್ಥವನ್ನು ತಿಳ್ಕೊಳ್ಳಿಕ್ಕಾಗಿ. ಆಮೇಲೆ ತಾಳ, ಆಮೇಲೆ ಆ ಪದ್ಯಗಳ ಒಂದು ಅರ್ಥವನ್ನು ಅದೆಲ್ಲ ಹೇಗೆ ಕೊಡ್ತಿದ್ರು ಆವಾಗ. ನೀವು ನಿಮ್ಮ 8 ವರ್ಷಕ್ಕೆ ಯಕ್ಷಗಾನಕ್ಕೆ ಬಂದ್ರಿ ಹಾಗಿದ್ರೆ? ನಾನು 21 ವರ್ಷಕ್ಕೆ ಯಕ್ಷಗಾನಕ್ಕೆ ಬಂದಿದ್ದೇನೆ. ಮೊದಲು ಪದ್ಯ ಹೇಳಿದ ನೆನಪಿದೆಯಾ? ಮೊದಲು ಅಂದ್ರೆ ನಾನು ಊರಿನಲ್ಲಿ ನಮ್ಮ ಕೊಳಗಿ ಮೇಳ ಇತ್ತು, ಅಲ್ಲಿ ಪದ್ಯ ಹೇಳ್ತಿದ್ರೆ. ಆಮೇಲೆ ಗುಂಡುಬಾಳದಲ್ಲಿ ನಾನು ಭಾಗವತ್ನಾಗಿ ಇದು ಮಾಡಿದೆ. ಆಮೇಲೆ ಮುಲ್ಕಿ ಮೇಳ, ಹೀಗೆ ಕೆಲವುದರಲ್ಲಿ ಸಂಗೀತ ಮಾಡಿ 5 ವರ್ಷನ ಸಂಗೀತನೇ ಮಾಡಿದ್ದೇನೆ. ಸಂಗೀತ ಅಂದ್ರೆ ನಮ್ಮಲ್ಲಿ ಗೋಪಾಲ ವೇಷ, ಪೀಠಕೇತ್ರಿ ವೇಷ, ಒಡ್ಡವರ್ಗ ಇರ್ತಿತ್ತು ಆವಾಗ. ಅದಕ್ಕಷ್ಟು ಪದ್ಯ ನಾನು ಹೇಳ್ತಿದ್ದೆ. ಆಮೇಲೆ ಮುಖ್ಯ ಭಾಗವತರು ಬರ್ತಿದ್ರು. ನೀವು ನಿಮ್ಮ ಈ ಯಕ್ಷಗಾನದ ಬದುಕಿನಲ್ಲಿ ನೆನಪಿಟ್ಕೊಳ್ಬೇಕಾದ ಘಟನೆ ಯಾವ್ದಾದ್ರು ಇತ್ತ? ಇದೆ, ಚಿಟ್ಟಾಣಿಯವರ ಮೇಳದಲ್ಲಿದ್ದಾಗ, ಸಿರ್ಸಿ ಮೇಳದಲ್ಲಿರುವಾಗ, ಹೊಸ ಕುಳಿಲೊಂದು ಆಟ ಆಗಿತ್ತು, ಸುಧನ್ ಮಾರ್ಜುನ. ಅದರಲ್ಲಿ ಜನ ಜಾತ್ರೆ ಆಟ ಫುಲ್ ಇದ್ರು. ಆಮೇಲೆ ಏನಾಯ್ತು, ನಾನು ಅಷ್ಟೇ ಸಂಗೀತ ಕಲಿತು ಬಂದಿದ್ದೆ ಉಡುಪಿ ಕೇಂದ್ರದಿಂದ, ನಾನು ಸಂಗೀತ ಮಾಡ್ತಿದ್ದೆ. ಆಮೇಲೆ ಚಿಟ್ಟಾಣಿಯವರೆಲ್ಲ ಬಂದು ಕೂಡ ಏನು ಮುಖ್ಯ ಭಾಗವತರು ಬರ್ತಿದ್ರು. ಅವತ್ತೇನಾಯ್ತು ಅಂದರೆ, ಅವರು ಮುಖ್ಯ ಭಾಗವತರು ಸ್ವಲ್ಪ ಬರೋದು ತಡ ಆಯಿತು. ನಾನು 2 ಪದ್ಯ ಹೇಳಿ ನಂಗೆ ಪದ್ಯ ಹೇಳಲಿಕ್ಕೆ ಬರಲಿಲ್ಲ. ಅವಾಗ ಅದೇ ಸಭೆಯಲ್ಲಿ ಅವನನ್ನು ಇಳಿಸಿ ಬೇರೆ ಭಾಗವತರು ಬರಲಿ ಅಂತ ಕೂಗಿದರು ಇಡೀ ಸಭೆಯಲ್ಲಿ. ಆಮೇಲೆ ನಾನು ಇಳಿದು ಹೋದೆ. 1 ಜ್ವರ ಬಂತು, ಮೇಳದ ಬದಿಗೂ ಬರಲಿಲ್ಲ, ಯಕ್ಷಗಾನ ಬೇಡ ಬಿಡಬೇಕು ಅಂತ ಮಾಡಿದವ. ಆದ್ರೆ ಮತ್ತೆ ಬದ್ ಬಿಟ್ರಿ ಅಂತ ಮಾಡೋದು, ಹಾಗೆ ಮತ್ತೆ ವಾಪಸ್ ಮೇಳಕ್ಕೆ ಬಂದೆ ನಾನು ಸಂಗೀತ ಮಾಡಲಿಕ್ಕೆ. ಹೊಸ ಕುಡಿಲು ಆದ ನಂತರ ಒಂದು 15 ವರ್ಷದ ನಂತರ ಬಚ್ಕಾರ ಮೇಳದಲ್ಲಿ ನಾನು ಇದ್ದಾಗ ನನಗೆ ಅಲ್ಲೇ ಸನ್ಮಾನ ಆಯ್ತು. ಅದೇ ಕ್ಷೇತ್ರ ಎಲ್ಲಿ ನನಗೆ ಅಪಮಾನ ಆಗಿತ್ತು ಅಲ್ಲೇ ಆ ಕ್ಷೇತ್ರದಲ್ಲಿ ಸನ್ಮಾನ ಆಯ್ತು. ಸಾಧನೆಯ ದಾರಿಯಲ್ಲಿ ಅದು ಒಂದು ಮೇಲೆ ನೆನಪಿಡ. ತಾವು ಯಾವ್ಯಾವ ಮೇಳಗಳಲ್ಲಿ ಕೆಲಸ ಮಾಡಿದ್ರಿ? ಸುಮಾರು ಒಂದು 20 ಮೇಳಗಳಲ್ಲಿ ಸಿಗ್ತದೆ. ಗುಂಡುಬಾಳ, ಸಾಲಿಗ್ರಾಮ, ಕಮರ್ಶಿಲೆ, ಸಿರ್ಸಿ ಮೇಳ, ಪಚ್ಚಗಾರ್ ಮೇಳ, ಆಮೇಲೆ ಕೊಂಡದ ಕುಳಿ ಮೇಳ, ಯಾಜಿ ಮೇಳ, ಹೀಗೆ ಇನ್ನು ಸುಮಾರು ಮೇಳಗಳಲ್ಲಿ. ಯಾವ್ಯಾವ ಅಂದ್ರೆ, ಕೊಳಗಿ ಕೇಶವ ಹೆಗಡೆಯವರು ಅಂದ ತಕ್ಷಣ ಪೌರಾಣಿಕ ಆಖ್ಯಾನಗಳನ್ನೇ ಅತಿ ಹೆಚ್ಚು ಆಡಿಸ್ತಾರೆ ಅನ್ನೋದಿದೆ, ನಾವು ಅದನ್ನೇ ಕೇಳಿಕೊಂಡು ಬಂದವರು. ತಾವು ಯಾವ್ಯಾವ ಆಖ್ಯಾನಗಳನ್ನ ಹೇಳ್ತೀರಿ ಮತ್ತು ಎಷ್ಟು ಆಖ್ಯಾನಗಳಲ್ಲಿ ತಾವು ಪದ್ಯ ನೋಡದೆ ನಡೆಸ್ತೀರಿ? ನನಗೆ ನಿಬ್ಬರು ಭಾಗವತರ ಹೀಗೆ ಪದ್ಯಗಳನ್ನ ಕೇಳಿದ್ರಿಂದವ ನನಗೆ ಯಕ್ಷಗಾನದ ಒಂದು ಗುಂಗು ತಲೆಯಲ್ಲೇ ಇದೆ. ಆಗ ಹೊಸ ಪದ್ಯಗಳನ್ನು ಹೇಳಲಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಮೊದಲಿಂದನೂ ಅಷ್ಟೇ. ಅದು ಕೆಲವು ನಾವು ಸಾಲಿಗ್ರಾಮದ ಹೊಸ ಪ್ರಸಂಗಗಳಾಗ್ತಿತ್ತು, ಆದರೆ ನಾನು ಯಕ್ಷಗಾನ ಶೈಲಿಯನ್ನು ಬಿಟ್ಟು ಹಾಡಲಿಲ್ಲ. ಹೊಸ ಪದ್ಯಗಳನ್ನು ಯಕ್ಷಗಾನ ಶೈಲಿಯಲ್ಲೇ ಹಾಡಿದ್ದೇನೆ ನಾನು. ಹಾಗಲ್ಲದೆ ನನಗೆ ಸಾಮಾನ್ಯ ಒಂದು 8-10 ಪ್ರಸಂಗಗಳು ಬಾಯಿಗೆ ಬರ್ತಾ ಇದ್ದಾವೆ. ಸಂಧಾನ, ಕೀಚಕ್ಕೋದೆ, ಹೀಗೆ ಲವಕುಶ ಕಾಳಗ, ಸುಮಾರು ಒಂದು 10 ಪ್ರಸಂಗ 15 ಪ್ರಸಂಗಗಳು ಬಾಯಿಗೆ ಬರ್ತಾ ಇದ್ವು. ಮತ್ತೆ ಭಾಗವತರಿಗೆ ಪದ್ಯಗಳು ಬಾಯಿಗೆ ಬಂದರೆ ಅಂದರೆ ಎದುರಿನ ಕಲಾವಿದರನ್ನು ಕುಣಿಸೋಕೆ ಅಭಿನಯ ಮಾಡಿಸ್ಲಿಕ್ಕೆ ಇದೆಲ್ಲ ಸಹಕಾರ ಆಗ್ತದೆ. ಯಾಕಂದ್ರೆ ಪಟ್ಟಿ ನೋಡೋ ಕೆಲಸ ಬೇಡ, ನೋಡಿದರೆ ಎದುರಿಗೆ ಗೊತ್ತಾಗೋದಿಲ್ಲ. ನೀವು ಯಕ್ಷಗಾನದ ಭಾಗವತರು ಸಾಮಾನ್ಯ ಯಕ್ಷಗಾನದ ಟ್ಯೂನಲ್ಲೇ ಇರ್ತಾರೆ ಅಂತ ಕೇಳ್ತೀನಿ, ಆದ್ರೆ ತಾವು ಹಿಂದೂಸ್ತಾನಿ ಪದ್ಯಗಳನ್ನ ಗುಣಗುಣಿಸ್ತಾ ಇರ್ತೀರಿ ಅನ್ನೋದಿದೆ, ಅದು ನಿಜನಾ? ನಾನು 1-2 ವರ್ಷ ಕರ್ನಾಟಕಕ್ಕೆ ಅಭ್ಯಾಸ ಮಾಡಿದ್ದೇನೆ ಸಿದ್ದಾಪುರದಲ್ಲಿ. ಆಮೇಲೆ ನನಗೆ ಹೆಚ್ಚು ಹಿಂದೂಸ್ತಾನಿ ಇವರು ಒಡನಾಟಿದ್ದೆ, ನಮ್ಮ ಮಹೇಶ್ ಕುಲಕರ್ಣಿ ಅವರೊಟ್ಟಿಗೆ ಹಾಡಿದ್ದಿದೆ, ಆಮೇಲೆ ಪ್ರಕಾಶ್ ಕಲ್ಲಾರೆ ಮನೆ, ಆಮೇಲೆ ನಾಗಭೂಷಣ ಅಂತ ಹಾಸನ ಗಣಪತಿ ಭಟ್ರ ಶಿಷ್ಯರು ಅವರೊಟ್ಟಿಗೆಲ್ಲ ನನಗೆ ಇದು ಎರಡೂ ಹಿಂದೂಸ್ತಾನಿಯಲ್ಲೂ ನನಗೆ ಅದರ ಖುಷಿ ಇದೆ, ಕರ್ನಾಟಕದಲ್ಲೂ ಖುಷಿ ಇದೆ. ಹಾಗಾಗಿ ಅದೆರಡೂ ನನಗೆ ಸ್ವಲ್ಪ ಅಭ್ಯಾಸ ಇದೆ. ಈ ತರ ಹಿಂದೂಸ್ತಾನಿ ಮತ್ತು ಯಕ್ಷಗಾನದ ಜುಗಲ್ಬಂದಿಗಳನ್ನು ಮಾಡಿದ್ದಿತ್ತ? ಹಿಂದೂಸ್ತಾನಿ ಒಟ್ಟಿಗೆ ಮಾಡಿದ್ದೇನೆ, ಪ್ರಕಾಶ್ ಕಲ್ಲಾರೆ ಮನೆ, ಆಮೇಲೆ ಮಹೇಶ್ ಕುಲಕರ್ಣಿ ಅಂತ ಬಾಂಬೆದವರು ಅವರೊಟ್ಟಿಗೆ ಮಾಡಿದ್ದೇನೆ, ಆಮೇಲೆ ನಾಗಭೂಷಣ ಹೆಗಡೆ ಅಂತ ಅವರೊಟ್ಟಿಗೂ ಒಂದು ಮಾಡಿದ್ದೇನೆ, ಕರ್ನಾಟಕೀಯ ಒಟ್ಟಿಗೆ ಆಗಲಿಲ್ಲ. ಯಕ್ಷಗಾನದಲ್ಲಿ ತಾವು ತೊಡ್ಕೊಳ್ಳುವ ರೀತಿ ಮತ್ತು ತಾವು ಬೆಳೆದು ಬಂದ ರೀತಿ ಇವತ್ತು ನಾಡೇ ಬೆರಗಣ್ಣಿಂದ ನೋಡುವ ಹಾಗಾಗಿದೆ. ತಮ್ಮ ಇಷ್ಟು ವರ್ಷದ ದಾರಿಯಲ್ಲಿ ವಿದೇಶದಲ್ಲಿ ಏನಾದ್ರು ಪ್ರದರ್ಶನಗಳಾಗಿತ್ತ ಏನು ಅಂತ? ಅಮೆರಿಕದಲ್ಲಿ 3.5 ತಿಂಗಳಾಗಿದೆ, ಅಂದ್ರೆ ವಾರಕ್ಕೆ 2 ಪ್ರೋಗ್ರಾಮಲ್ಲಿ, ಆಮೇಲೆ ದುಬೈದಲ್ಲಿ ಆಗಿದೆ ಒಂದು 7 ದಿವಸ ಇದ್ವಿ, ಆಮೇಲೆ ಸಿಂಗಾಪುರದಲ್ಲಿ 2 ಸರಿ ಹೋಗಿ ಬಂದಿದ್ದೇವೆ. ಸಿಂಗಾಪುರದಲ್ಲಿ ಏನಾಗಿತ್ತು, ನಾನು ಹಾಡಿದ್ಮೇಲೆ ಒಬ್ರು ಚೈನೀಸ್ ಇರ್ಬೇಕು, ಅವರು ಬಂದು ವಂಡರ್ಫುಲ್ ಸಾಂಗ್ ಅಂತ ಹೇಳಿದ್ರು. ಅಂದ್ರೆ ನನಗೆ ಇಂಗ್ಲಿಷ್ ಬರೋದ್ರಿಂದ ಎಂತ ಹೇಳಿ ಅಂದ್ರೆ ಗೊತ್ತಲ್ಲ, ಎಸ್ ಎಸ್ ಅಂದ ಬಿಟ್ಟು ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಗಲಿಲ್ಲ ನನಗೆ. ಅಂದ್ರೆ ಅವ್ರು ಗ್ರಹಿಸ್ತಾರೆ ಅಂತ ಆಯ್ತು, ಈಗ ಅವರಿಗೂ ಭಾಷೆ ಬರೋದಿಲ್ಲ, ಅಲ್ಲಿ ಭಾಷೆ ಬರೆದಿದ್ರು ಅವರ ಆಗಗಳ ಇದನ್ನ ಹೇಳಿ ಅವ್ರು ಒಂದು ಹೇಳೋದು ನಂಗೆ ಅದು ಬಹಳ ಖುಷಿ ಆಯ್ತದೆ. ತಮ್ಮ ಕುಟುಂಬದ ಬಗ್ಗೆ ಅಂದ್ರೆ ಸಂಸಾರ, ಮದುವೆ ಯಾವಾಗಾಯ್ತು, ಮಕ್ಕಳು ಎಷ್ಟು ಮಂದಿ, ಅವ್ರೇನ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಒಂಚೂರು ಹೇಳ್ಬೋದಾ? ನಿಮ್ ಸಹೋದರರು ಸಹೋದರಿಯರ ಬಗ್ಗೆ? ನನಗೆ 2 ಜನ ತಮ್ಮದಿಕ್ಕಳು, 3 ಜನ ತಂದಿಕ್ಕಳು, ನಾನೇ ಹಿರಿಯವ, ಜ್ಯೇಷ್ಠೊಬ್ರು ಆತರ ಪಿತೃ ಸಮಾನ ಹೇಳಿದಾಗೆ ನಾನೇ ಹಿರಿಯವನು. ನಮ್ಮಲ್ಲಿ ಮತ್ತೆ ಯಾರಿಗೂ ಅಷ್ಟು ಯಕ್ಷಗಾನದಷ್ಟು ಗೀಳಿಲ್ಲ, ನನ್ನ ತಂದೆಯವ್ರು ಬಿಟ್ಟರೆ ನನಗೆ, ಬಾಕಿ ಎಲ್ಲ ಸ್ವಲ್ಪ ಯಕ್ಷಗಾನ ನೋಡ್ತಾರೆ ಬಿಟ್ಟರೆ ಅವರಿಗೆ ಅದರಲ್ಲಿ ಅವರು ಭಾಗವಹಿಸಲಿಲ್ಲ ಎಲ್ಲೂ. ಮಗಳು ಯಕ್ಷಗಾನಕ್ಕೆ ಬರಲಿಲ್ಲ, ಸಂಗೀತ ಭರತನಾಟ್ಯ ಅಭ್ಯಾಸ ಮಾಡಿ ಯಕ್ಷಗಾನ ಬೇಡ ಅಂತ ಬಿಟ್ಟಿದ್ದಾನೆ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಯಕ್ಷಗಾನ ಕಷ್ಟ, ಯಾಕೆಂದ್ರೆ ಬೆಳಗಿಂದ ಸಂತೈಕ ನಿದ್ದೆಗೆ ಇಡೋದು, ಆಮೇಲೆ ಯಾರು ಎಲ್ಲೆಲ್ಲವ್ರನ್ನ ಕರ್ಕೊಂಡು ಹೋಗೋರು ಇರುವುದಿಲ್ಲ, ಹಾಗಿದ್ರೆ ಹೋಗ್ಬೋದು. ತಂದೆ ತಾಯಿಗಳು ಸಂತಿಗೆ ಬಂದರೆ ಹೆಣ್ಮಕ್ಳಿಗೆ ಯಕ್ಷಗಾನ ಅಡ್ಡಿಲ್ಲ. ಅದು ಬಿಟ್ಟು ಒಬ್ಬೊಬ್ಬರೇ ಕಳಿಸೋದು ಅಂದರೆ ಭಾಳ ಕಷ್ಟ, ಯಾಕಂದ್ರೆ ಈಗ ಯಕ್ಷಗಾನ ಶುರು ಆಗೋದೇ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆವರೆಗೆ. ಅವಾಗ ಏನಾಗ್ತದೆ ಅಂದ್ರೆ ಅವ್ರು ಕರ್ಕೊ ಬರೋರು ಯಾರು, ಆಮೇಲೆ ನಿದ್ದೆಗೆಟ್ಟಿಂದ ಅವ್ರಿಗೆ ಅವ್ರ ಆರೋಗ್ಯ ಹಾಳಾಗ್ತದೆ, ಹೆಣ್ಮಕ್ಳಿಗೆ ಅಲ್ಲ ಅದು. ಹಾಗಾಗಿ ನನ್ನ ಮಗಳನ್ನ ಮತ್ತೆ ನಮ್ಮವ್ರು ಯಾರು ಯಕ್ಷಗಾನಕ್ಕೆ ಬರಲಿಲ್ಲ. ತಮ್ಮ ಈ ಯಕ್ಷಗಾನದ ಪ್ರವಾಸದಲ್ಲಿ ಮತ್ತೇನಾದ್ರು ನೆನ್ಪಿಟ್ಕೊಳ್ತಕ್ಕಂಥ ಸಂಗತಿಗಳಿದಾವ? ನೆನ್ಪಿಟ್ಟಿದ್ದು ಅಂದ್ರೆ ಅದೇ ಚಿಕ್ಕ, ನಾನು ಫಸ್ಟ್ ಮೇಳದ ಮುಖ್ಯ ಭಾಗವತ ಆಗಬೇಕಾದ್ರೆ ಮುಂಚಿಕೆರೆಯಲ್ಲಿ ಉಮ್ಮಚ್ಚಿಗೆಯಲ್ಲಿ ಆಟ, ಆವ ಬಚ್ಚಗಾರ ಮೇಳದ ಆಟ, 4 ಜನ 3 ಜನ ಭಾಗವತರಿದ್ರು, ಎಲ್ಲ ಆರೋಗ್ಯ ಹಾಳಾಗಿ ಎಲ್ಲ ಮನೆಗೆ ಹೋದ್ರು, ನಾನು ಒಬ್ಬನೇ ಉಳ್ಕೊಂಡಿದ್ದು. ನಾನು ಬುಡ್ದ ಒಂದು ತಾಸು ಪದ್ಯ ಹೇಳಿ ಇಳಿತಿದ್ದೆ, ಮಾಬಲಿಗಡೆಯವರು ಚಿಟ್ಟಾಣಿಯವರೆಲ್ಲ ಇದ್ರು ಆ ಕಾಲದಲ್ಲಿ. ಆಮೇಲೆ ಅವತ್ತು ಗದಾಯುದ್ಧ ಪ್ರಸಂಗ ಆಗಿತ್ತು, ಗದಾಯುದ್ಧ ಪದ್ಯ ಹೇಳೋರು ಯಾರೂ ಇಲ್ಲ. ಅವತ್ತು ಚಿಟ್ಟಾಣಿಯವರು ಅಂತಂದ್ರು, ಇವತ್ತು ನೀನೇ ಹೇಳೋದಾಯ್ತಲ್ಲ ಮರೆ ಅಂದ್ರೆ, ನನಗೆಲ್ಲ ಆಗೋದಿಲ್ಲ ಮರ, ಗದಾಯುದ್ಧ ಎಲ್ಲ ನಾನು ಇನ್ನು ಆಡಿಸ್ಲೂ ಇಲ್ಲ, ಮತ್ತು ನಿಮಗೆಲ್ಲ ಹೇಳೋದು ಕಷ್ಟ ನನಗೆ, ಯಾರಿಗಾದ್ರು ಭಾಗವತರು ಬೇರೆ ಹೇಳಿ, ಯಾರು ಹುಡುಕೋದು ಮರ ಈಗ ಇಷ್ಟು ಇದ್ರ ಮೇಲೆ, ಈಗ ಯಾರು ಭಾಗವತರು ಸಿಗ್ತಾರೆ, ಆರಾಮಿಲ್ಲದೆ ಮನೆಗೆ ಹೋದ್ರು 2-3 ಜನ, ಈಗ ಯಾರು ಕೈಲಿ ಹೇಳು, ನೀನೇ ಹೇಳು ಹೆಂಗೆ ಬೇಕಾದ್ರೆ ಆಗಲಿ ಅಂತ ಹೇಳಿದ್ರು. ಅಂತ ಹಿಂಗೆ ಹೇಳು ಅಂತ ಹೇಗೆ ಕೊಟ್ಟರು ಅವರು ಚಿಟ್ಟಾಣಿಯವರು. ಅವತ್ತು ಆಡಿಸ್ದೆ ಸುಮಾರು ಸರಿ ಆಯಿತು ಸುಮಾರು. ಆಮೇಲೆ ನಾನು ಮುಖ್ಯ ಭಾಗವತನಾಗೆ ಮುಂದುವರೆದೆ ಇಡೀ ವರ್ಷವೂ. ಚಿಟ್ಟಾಣಿಯವರ ಮತ್ತು ಮಾಬಲಿಗಡ್ರ ಜೊತೆಗೆ ತಮ್ಮ ಒಡನಾಟ ಇತ್ತಲ್ಲ, ಅದನ್ನು ನೆನಪು ಮಾಡ್ಕೊಳ್ಬೋದಾ? ಪದ್ಮಶ್ರೀ ಪಡೆದವರು ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು. ಚಿಟ್ಟಾಣಿ ಅವರಿಗೆ ಹೆಚ್ಚು ಪದ್ಯ ಹೇಳೋದ್ರೆ ನಾನೇ ಇರಬೇಕು, ಉಪ್ಪುರು ಭಾಗವತರಕ್ಕಿಂತನೂ ಬಹುಶಃ ನಾನು ಹೇಳಿದ್ದೇನೆ. 14 ವರ್ಷ ಚಿಟ್ಟಾಣಿ ಅವರು ಪದ್ಯ ಹೇಳಿದವು ನಾನೇ ಅವರಿಗೆ. ಅವರು ಸಿರ್ಸಿ ಮೇಳ ಬಿಟ್ಟಮೇಲೆ ನಾನೇ ಪದ್ಯ ಹೇಳಿದವು. ಮತ್ತೆ ಅವ್ರು ಹೇಳ್ತಿದ್ರು, ನಾನು ಕೇಳಿದ್ಕೊಳ್ಳಿ ಏ ಇದು ಇವತ್ತು ಸರಿ ಆಗಲಿಲ್ಲ ಹೇಳಿ ಹಾಗೆಲ್ಲ ಹೇಳ್ಕೊಡ್ತಿದ್ರು ಅವರು. ಈಗ ಈಚೆಕ್ ಓದೋದು ಒಂದು ಪದ್ಯ ಸರಿ ಆಗಲಿಲ್ಲ, ಕಡೆ ರಾತ್ರಿ ಬಂದ್ಕೊಳ್ಳಿ ಪದ್ಯ ಬೆಳಗ್ಗೆ ಆಟ ಮುಗಿದ್ಮೇಲೆ ನಾವೆಲ್ಲ ಬಿಡಾರದಲ್ಲಿ ಸೇರ್ತಿದ್ವಿ, ಬಿಡಾರ ಅಂತ ಹೇಳ್ತೇವೆ ಯಕ್ಷಗಾನದಲ್ಲಿ ಬೆಳಗ್ಗೆ, ಅಲ್ಲಿ ಅವರು ಈ ಪದ್ಯ ಸರಿಯಾಗಲಿ ನನಗೆ ಹೀಗೆಲ್ಲ ಹೇಗೆ ಕೊಡ್ತಿದ್ರು. ಮಾಬಲಿಗಡವರು ಹಾಗೆ, ಮಾಬಲಿಗಡವರು ಜೋರು ಬೈತಿದ್ರು ಸ್ವಲ್ಪ, ಆದರೆ ಅವ್ರ ಒಳಗೆ ಖುಷಿ ಇತ್ತು, ಯಕ್ಷಗಾನ ಅಂದರೆ ಸರಿಯಾಗಬೇಕು ಅಂತ ಒಂದು ಇದಿತ್ತು ಅವ್ರು, ಹಾಗೆ ಹೇಗೆ ಕೊಡ್ತಿದ್ರು ಅವರೆಲ್ಲ ಯಕ್ಷಗಾನದ ಇದನ್ನೆಲ್ಲ. ಯಕ್ಷಗಾನದಲ್ಲಿ ಮಾಬಲಿಗಡರು ಅಥವಾ ಚಿಟ್ಟಾಣಿಯವರು ಪ್ರವೇಶ ಆಗಬೇಕಿದ್ರೆ ಏನಾದ್ರು ನಡುಕ ಆಗ್ತಿತ್ತ ಮತ್ತೆ ನಿಮಗೆ? ಹೌದು, ನನಗೆ ಇಲ್ಲಿ ಹೊಸಕುಳಿಯಲ್ಲಿ ರೇಣುಕಾಮಾತ್ಮೆ ಚಿಟ್ಟಾಣಿಯವರ ಪರಶುರಾಮ, ಮಾಬಲೇಡವರು ಜಮದಗ್ನಿ, ಅವತ್ತು ಮಾಬಲೇಡರ ಜಮದಗ್ನಿ ಪರಶುರಾಮನ ಕರೆಯೋ ಟೈಮಲ್ಲಿ ಮೈಯೆಲ್ಲ ರೋಮಾಂಚ ಹೆದರಿಕೆ ಆಗ್ತಿತ್ತು ಪದ್ಯ ಹೇಳಲಿಕ್ಕೆ. ಮಾಬಲೇಡವರ ಇದು ಹಾಗಿತ್ತು ಗೊತ್ತು, ಮತ್ತೊಂದು ರೇಣುಕ ಮೂರು ಸರಿ ಕಡೆಗೆ ಬಂದು ನಮಗೆ ಹಿಂಗೆ ಎದೆಯೆಲ್ಲ ನಡುಕ್ತಿತ್ತು ಸರ್. ಅದು ಚಿಟ್ಟಾಣಿಯವ್ರ ಪರಿಶ್ರಮ, ಅವತ್ತು ಭಾಳ ಹೆದರಿದ್ದೆ ನಾನು. ನಾಡಿನ ಹಲವೆಡೆ ಸನ್ಮಾನಗಳಾಗಿದೆ ನಿಮ್ಮ ಯಕ್ಷಗಾನದ ಪ್ರಯಾಣದಲ್ಲಿ, ಅದನ್ನೇ ನೆನಪು ಮಾಡ್ಕೊಳ್ಬೋದಾ ಎಲ್ಲೆಲ್ಲಿ ಏನೇನು ಅಂತ? ಹಾಂ, ನನಗೆ ನೆಬ್ಬೂರು ನಾರಾಯಣ ಭಾಗವತ ಪ್ರಶಸ್ತಿ ಬಂದಿದೆ, ಆಮೇಲೆ ಕೆರೆಕೈ ಕೃಷ್ಣ ಭಟ್ಟ ಪ್ರಶಸ್ತಿ ಬಂದಿದೆ, ಆಮೇಲೆ ಬೆಟ್ಟಗೊಪ್ಪದಲ್ಲಿ ನಮ್ಮ ಮನೆ ಪ್ರಶಸ್ತಿ ಬಂದಿದೆ, ಆಮೇಲೆ ಬಸವ ಪ್ರಶಸ್ತಿ ಬಂದಿದೆ ದತ್ತಮೂರ್ತಿ ಭಟ್ರದ್ದು, ಆಮೇಲೆ ಕೆರೆಮನೆ ಮಹಾಬಲಿಗಡ್ಡೆ ಪ್ರಶಸ್ತಿ ಬಂದಿದೆ, ಆಮೇಲೆ ಕೆಲವು ಸಂಘ ಸಂಸ್ಥೆಗಳೆಲ್ಲ ಹಲವಾರು ಪ್ರಶಸ್ತಿಗಳು ಬಂದಿವೆ. ಈ 60ನೇ ವರ್ಷದ ಕಾಲಘಟ್ಟದಲ್ಲಿದ್ದೀರಿ, ಯಕ್ಷಗಾನದ ಪ್ರಯಾಣದ ತಿರುಗಿ ನೋಡಿದಾಗ ನಿಮ್ಗೆ ಅನಿಸಿದ್ದೇನು? ತಿರುಗಿ ನೋಡಿದರೆ ಈಗ ಅದರ ಯಕ್ಷಗಾನದ ಕ್ವಾಲಿಟಿಯೇ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಮೊದಲದಲ್ಲಿ ಅಭಿನಯ ಮತ್ತು ಕುಣಿತಗಳು ಒಟ್ಟಿಗಿದ್ವು. ಈಗ ನಾನು ಮಹಾಬಲಿಗಡ್ಡೆಯವರು, ಚಿಟ್ಟಾಣಿಯವ್ರದ್ದು, ಪಿ ವಿ ಅಸಗರದ್ದೆಲ್ಲ ನೋಡಿದ್ದೇನೆ. ಅಭಿನಯ ಮಾಡಬೇಕಾದ್ರೆ ಕುಣಿತಗಳಿದ್ದಿದ್ದು, ಈಗೇನಾಗಿದೆ ಅಂದರೆ ಕುಣಿತವೇ ಬೇರೆ ಅಭಿನಯವೇ ಬೇರೆ ಆಗಿಬಿಟ್ಟಿದೆ. ಅಂದರೆ ಅಭಿನಯ ಮಾಡಿಬಿಟ್ಮೇಲೆ ಒಂದು ಗಂಟೆ ಕುಣಿಯೋದು, ಅವಾಗ ಆ ಕಾಲದಲ್ಲಿ ಅದೆಲ್ಲರಲ್ಲ, ಒಟ್ಟಿಗೆ ಎರಡು ಕುಣಿತ ಮತ್ತು ಅಭಿನಯಗಳಿದ್ದು ಅರ್ಥಗಾರಿಕೆಯನ್ನು ಸರಿಯಾಗಿ ಅಂದರೆ ಆ ಪಾತ್ರಕ್ಕೆ ಹೇಗೆ ಬೇಕು ಹಾಗೆ ಅರ್ಥ ಹೇಳ್ತಾ ಇದ್ರು, ಆಮೇಲೆ ಯಾವ ಪಾತ್ರಕ್ಕೆ ಇಷ್ಟು ಕುಣಿತಗಳು ಬೇಕು ಅಷ್ಟೇ ಇದ್ದಿದ್ದು. ಈಗ ಹಾಗಲ್ಲ, ಈಗ ಅಭಿಮನ್ಯುವಿನಲ್ಲಿ ತಾಯಿ ಹತ್ರ ಬಂದ್ಕೊಂಡು ತಾಯಿಯ ದುಃಖ ಬಿದೆ ಅನ್ನೋ ಹೇಳೋ ಟೈಮಲ್ಲಿ ಒಂದೂವರೆ ಗಂಟೆ ಕುಣಿಯೋದು, ಅಂಥದ್ದೆಲ್ಲ ಆ ಕಾಲದಲ್ಲಿ ಇರಲಿಲ್ಲಾಗಿತ್ತು. ಆಮೇಲೆ ಹಿಮ್ಮೇಳದಲ್ಲಿ ಏನಾಗಿದೆ ಅಂದರೆ ಈಗ ಭಾವಪೂರ್ಣವಾದ ಹಾಡುಗಾರಿಕೆ ಇಲ್ಲ. ಯಾಕೆಂದರೆ ಅದು ಭಾವಪೂರ್ಣವಾದ ಹಾಡುಗಾರಿಕೆ ಇರಬೇಕು, ಯಾಕೆಂದ್ರೆ ಅಲ್ಲಿ ಇರುವುದು ಪಾತ್ರ. ರಾಮ ಅಂದರೆ ಅವ್ರು ರಾಮನೇ ಆಗಿರ್ತಾನೆ ಅಲ್ಲಿ, ಅವನಿಗೆ ಭಾವನೆಯೇ ಬರೆದಾದ್ರೆ ನಾವು ಹೆಂಗೆ ಅಭಿನಯ ಮಾಡ್ತಾನೆ? ಹಾಗಾಗಿ ಭಾವಪೂರ್ಣವಾದಂಥ ಹಾಡುಗಾರಿಕೆ ಅದೀರಿ ಈಗ ಹೊಸ ಭಾಗವತರಲ್ಲಿ ಕಾಣ್ತಾನೆ ಇಲ್ಲ. ಬರೀ ರಾಗಗಳ ಬಗ್ಗೆ, ಮುಂದೆ ಚಾಲ್ ಕುಣಿತದ ಬಗ್ಗೆ, ಆಲಾಪನೆಯ ಬಗ್ಗೆ ಅಷ್ಟಕ್ಕೆ ಲಕ್ಷ್ಯ ಕೊಡ್ತಾರೆ, ಬಿಟ್ಟರೆ ಆ ಭಾವಪೂರ್ಣವಾದಂಥ ಒಂದು ಹಾಡುಗಾರಿಕೆ ಇಲ್ಲ. ಈಗ ಈ ಕಾಲಮಿತಿ ಯಕ್ಷಗಾನ ಬಂದಿರೋದ್ರಿಂದ ಯಕ್ಷಗಾನ ಕ್ಷೇತ್ರದ ಉಳಿವಿಗೆ ಅನುಕೂಲ ಆಗಿದೆ ಏನು ಅಂತ? ಕಾಲಮಿತಿಯಿಂದ ಅದು ನಾವು ಹೇಗೆ ಕೊಡ್ತೇವೆ ಹೇಳೋದ್ರ ಮೇಲೆ ಇದೆ. ಬೆಳತಂಕ ಮಾಡ್ಕೊಂಡು ಏನು ಸಿಗದೇ ಇದ್ರೆ ಏನು ಪ್ರಯೋಜನ ಅದು? ಮೂರು ತಾಸಿನಲ್ಲಿ ಎಲ್ಲದನ್ನು ಕೊಟ್ಟು ನಡೀತದೆ ಅಂತ ನಾ ಹೇಳೋದು. ಈಗ ಮೂರು ತಾಸೇ ಒಳ್ಳೇದು, ಯಾಕೆಂದ್ರೆ ಬೆಳಗುವರಿಗೆ ಯಾರಿಗೂ ಅವರವ್ರ ಕೆಲಸ ಇರ್ತದೆ, ಕುತ್ಕೊಳ್ಳ ನಿದ್ದೆಗೆಡುವಂತ ಮೊದಲಿನಷ್ಟು ಅವ್ರ ಕಲಿತ ಇದು ಇಲ್ಲ, ತಾಕತ್ತು ಇರುವುದಿಲ್ಲ ಈಗ. ಹೀಗಾಗಿ ಒಂದು ಗಂಟೆ 12:30 ಮತ್ತೆ ಈಗ ಉಳುಕಿಯ ಹಾಗೆ ಗೌರ್ಮೆಂಟಿನ ರೂಲ್ಸ್ಗಳೆಲ್ಲ ಬೇರೆ ಬೇರೆ ಇದ್ದಾವೆ. 1 ಗಂಟೆ ಮೇಲೆ ಯಕ್ಷಗಾನ ಮೈಕ್ ಹಾಕಬಾರದು, ಅದನ್ನು ಎಲ್ಲ ದೃಷ್ಟಿಯಿಂದ ಮೂರು ತಾಸು ಒಳ್ಳೇದು. ಮೊದಲು ಮೂರು ತಾಸಿನ ಮಾಡಿದಂಥ ಮಹಾಬಲಿಗಡೆಯವರು ಆ ಕಾಲದಲ್ಲೇ ಅವರನ್ನು ಮಾಡಿ ಹೇಳಿದ್ರು, ಇನ್ನು ಆಳ ವರ್ಷ ಇದು ನಡೆಯುವುದಿಲ್ಲ, ಮೂರು ತಾಸೇ ಬರ್ತದೆ ಅಂತೇಳಿ ಮಾಡಿದ್ರು. ಆದರೆ ಅವ್ರು ಮಾಡ್ದೆ ನಡೀಲಿಲ್ಲ, 40-50 ವರ್ಷದಿಂದನೇ ಮಾಡಿದ್ರು ಅವ್ರು. ಈ ಆನ್ಲೈನ್ ಯಕ್ಷಗಾನ ಕಲಿಕೆಗಳು ಮತ್ತೆ ಈ ಜೋಡಾಟಗಳು ಈ ತರದ್ದೆಲ್ಲ ನಡೀತಾ ಇದಾವಲ್ಲ, ಅದು ಎಷ್ಟರ ಮಟ್ಟಿಗೆ? ಆನ್ಲೈನು ಒಳ್ಳೇದು ದೂರ ಇದ್ದವ್ರಿಗೆ ಕಲೀಲಿಕ್ಕೆ, ಆದರೆ ಅದು ಈ ಎದುರಿ ಕುತ್ಕೊಂಡು ಕಲಿಸಿದಷ್ಟು ಪರ್ಫೆಕ್ಟ್ ಆಗಿ ಕಲಿಯೋದು ಕಷ್ಟ ಆಗ್ತದೆ. ಹಾಗಾಗಿ ಎದುರಿನ ಅಂದ್ರೆ ನಾವು ಮುಖಾಮುಖಿಯಾಗಿ ಕಲಿಯುವುದೇ ಒಳ್ಳೇದು. ಈ ಜೋಡಾಟಗಳು ಹೆಚ್ಚು ನಡೀತಾ ಇದ್ದಾವೆ? ಜೋಡಾಟಗಳು ಅದು ನನ್ನ ಕಲೆಯಳೆ ಅನಿಸೋದಿಲ್ಲ. ಅದು ಮಹಾಬಲಿಗಡರು ಅವಾಗಲೇ ಹೇಳ್ತಿದ್ರು, ಅದು ಈ ಕಂಬಳದ ಕೋಣ ಎಲ್ಲ ಇದು ಮಾಡುತ್ತಲ್ಲ ಅದು ಆ ಟೈಪ್ ಬಿಟ್ಟರೆ ಅದೊಂದು ಕಲೆಯಳೆ ಅನಿಸೋದಿಲ್ಲ. ಅದು ಎಂಥದ್ದು, ನಿನ್ನ ಮೊನ್ನೆ ಒಂದು ಬೆಂಗಳೂರಿನಲ್ಲಿ ಆಯಿತು, ಅದೇ ನಾನು ಅಲ್ಲಿ ವಾಟ್ಸಪ್ನಲ್ಲಿ ನೋಡಿದೆ, ಏನು ಹೇಳ್ತಾರೆ ಒಂದು ಅಕ್ಷರ ಭಾಗವತರು ಗೊತ್ತಾಗಲಿಲ್ಲ, ಏನು ಕುಣಿತಾರೆ ಗೊತ್ತಾಗೋದಿಲ್ಲ. ಅವ್ರು ಕುಣಿದ್ರು ಅವನು ಮಂಡಿನೆಲ್ಲ ಕಾಲೆಲ್ಲ ಕೆತ್ತಿಕೊಂಡು ಮೊನ್ನೆ ಇಟ್ಟೆಲ್ಲ ಇದರಲ್ಲಿ ಫೇಸ್ಬುಕ್ಕ ಬಂದಿದ್ದೆ ನೋಡಿದೆ. ಅವನು ಈಗ ಗೊತ್ತಾಗೋದಿಲ್ಲ, ಅದರ ವಯಸ್ಸು ಇರ್ತದೆ ಗೊತ್ತಾಗ, ಇನ್ನೊಂದು 10 ವರ್ಷದ ಮೇಲೆ ಅವನು ಮಂಡಿ ನೋವು ಶುರುವಾಗ್ತದೆ. ಹಾಗಾಗಿ ಕಲಾವಿದರು ಆರೋಗ್ಯದ ಬಗ್ಗೆ ಕೂಡ ಲಕ್ಷ ಹಾಕಬೇಕು. ಈ ಜೋಡಾಟಗಳು ಮಾತ್ರ ಆಗುದಿಲ್ಲ, ಯಾಕಂದ್ರೆ ಅವನು ಕುಣಿತಾನೆ ಕುಣಿಬೇಕಲ್ಲ, ನಿತ್ಕೊಳ್ಳಿಕ್ ಬರೋದಿಲ್ಲ. ನಮ್ಮ ಪ್ರೇಕ್ಷಕರು ನಿಮ್ಮ ಯಕ್ಷಗಾನದ ಕಥೆಗಳನ್ನ ಕೇಳ್ತಾ ಇದ್ದಾರೆ, ಆದರೆ ಯಕ್ಷಗಾನದ ಪದ್ಯಗಳನ್ನ ಕೇಳಿಸ್ಬೇಕು ಅಂತಿದೆ, ಯಾವ್ದಾರ ಒಂದು ಪದ್ಯ ಹೇಳಬಹುದಾ? ಆಯ್ತು. ನಂಬಿದೆ ಹೇ ರಂಬ ನಿನ್ನನು ಹೇ ಶಂಭೂಸುತನೇ, ನಂಬಿದೆ ಹೇ ರಂಬ ನಿನ್ನನು, ನಂಬಿದೆ ಹೇ ರಂಬ ನಿನ್ನ ಲಂಬೋದರನೇ ಶೂರ್ಪ ಕರ್ಣ, ನಂಬಿದೆ ಹೇ ರಂಭ ನಿನ್ನ ಲಂಬೋದರನೇ ಶೂರ್ಪ ಕರ್ಣ, ಬೆಂಬಿಡಾದೆ ಕಾಯೋ ಎನ್ನ ಶಂಭುಗಿರಿ ಜೇಯರ ಮೋಹನ್ನ, ನಂಬಿದೆ ಹೇ ರಂಭ ನಿನ್ನನು ಹೇ ಶಂಭೂಸುತನೇ, ನಂಬಿದೆ ಹೇ ರಂಭ ನಿನ್ನನೂ. ಒಂದು ಯಕ್ಷಗಾನದ ಆವರಣಕ್ಕೆ ನಾವು ಬಂದ್ವಿ. ಆದರೆ ಭಾಗವತರ ಪದ್ಯಗಳನ್ನು ಕೇಳುವಾಗ, ಭಾಗವತರು ಪ್ರತಿ ಆಟಗಳಲ್ಲೂ ಬೇರೆ ಬೇರೆ ಪದ್ಯಗಳನ್ನು 3 ತಾಸು 4 ತಾಸುಗಳ ಕಾಲ ಹೇಳ್ತಾರೆ. ಅವರು ಈ ಧ್ವನಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ವಿಧಾನ ಹೇಗೆ ಅಂತ. ಧ್ವನಿಯ ಆರೋಗ್ಯ ಅಂದರೆ ಅದು ಗಾಡ್ ಗಿಫ್ಟ್ ಅಂತ ಹೇಳಬೇಕು. ಅದು ಎಷ್ಟು ಕಾಪಾಡಿಕೊಂಡ್ರು ಈ ನಿದ್ದೆಗೆಟ್ಟಮೇಲೆ ಕಷ್ಟ. ಅದು ಮೊದಲಿಂದ ನಮಗೆ ಬಂದರೆ ಮಾತ್ರ ಸಾಧ್ಯ. ಆದರೆ ಸ್ವಲ್ಪ ಈ ಕರುದನ್ನು ಆಮೇಲೆ ಸ್ವಲ್ಪ ಇದನ್ನೆಲ್ಲ ನಾವು ತ್ಯಜಿಸಬೇಕಾಗ್ತದೆ. ಅದು ಆದರೆ ಅದು ಹೆಚ್ಚು ಗಾಡ್ ಗಿಫ್ಟೇ ಕಲಾ ಯಕ್ಷಗಾನ ಕಲಾವಿದರಿಗೆ. ನಿಮ್ಮ ಯಕ್ಷಗಾನ ಪದ್ಯ ಕೇಳಿ ಮುಗಿದ್ಮೇಲೆ, ಆಟ ಮುಗಿದ್ಮೇಲೆ, ತಾಳಮದ್ಲೆ ಮುಗಿದ್ಮೇಲೆ, ಹಿಮ್ಮೇಳ ವೈಭವಗಳು ಮುಗಿದ್ಮೇಲೆ ಪ್ರೇಕ್ಷಕರ ಪ್ರತಿಕ್ರಿಯೆಗಳು ಹೇಗಿದ್ವು ಅಂತ? ಅಲ್ಲ, ಅವರು ಒಳ್ಳೇದಿದ್ರೆ ಒಳ್ಳೇದು ಅಂತ ಹೇಳಿ ಹೋಗ್ತಾರೆ. ಯಾಕೆಂದ್ರೆ ಈ ಪೌರಾಣಿಕ ಪ್ರಸಂಗಗಳು ಕೆಲವರು ನಮ್ಮಲ್ಲಿ ಹಳಬರಿಗೆ ಪದ್ಯಗಳು ಸಹಿತ ಬಾಯಿ ಬರ್ತಿತ್ತು. ಈ ನಮ್ಮಲ್ಲಿ ಪ್ರೇಕ್ಷಕರಿಗೆ ಪದ್ಯಗಳು ಬಾಯಿ ಬರ್ತಿತ್ತು. ಮೊದಲಿನ ಈಗಿನವ್ರಿಗೆ ಬರೋದಿಲ್ಲ. ಮೊದಲಿನವ್ರು ಹೇಳ್ತಿದ್ರು ಈ ಅಕ್ಷಯ ಆತ್ಮನೇ ಕೇಶವ ಭೀಷ್ಮಾರ್ಜುನದ್ದೆಲ್ಲವ ನಮ್ಮಲ್ಲೆಲ್ಲ ಹಳಬರು ಪದ್ಯ ಹೇಳ್ತಿದ್ರು. ನಮ್ಮ ಅಜ್ಜಿಯೆಲ್ಲ ಆ ಪದ್ಯ ಬಾಯಿ ಬರ್ತಿತ್ತು ಅವರಿಗೆಲ್ಲ. ಈಗಿನವ್ರಿಗೆ ಪದ್ಯ ಬಾಯಿ ಬರೋದಿಲ್ಲ. ಆದ್ರೆ ಇವ್ರು ಕೇಳಿದ್ರ ಮೇಲೆ ಒಳ್ಳೇದಾಯ್ತು ಅಂತ ಹೇಳಿ ಹೋಗ್ತಾರೆ. ಯಕ್ಷಗಾನ ಕ್ಷೇತ್ರಕ್ಕೆ, ಯಕ್ಷಗಾನದ ಉಳಿವಿನ ದೃಷ್ಟಿಯಲ್ಲಿ ಇನ್ನೇನೇನಾಗಬೇಕು ಅಂತ ನಿಮಗೆ ಕನಸಿದೆ? ಯಕ್ಷಗಾನದಲ್ಲಿ ಹಿಮ್ಮೇಳದ ಬಗ್ಗೆ ಹೇಳುವುದಾದ್ರೆ, ಯಕ್ಷಗಾನ ಕಲಿಕೆ ಸರಿಯಾಗಿ ಆಗಬೇಕು. ಕನಿಷ್ಠ ಅಂದ್ರೆ ಒಬ್ಬನು 3 ವರ್ಷ ಅಥವಾ 4 ವರ್ಷ ಅಭ್ಯಾಸ ಮಾಡದೆ ಅವನು ರಂಗಕ್ಕೆ ಬರಬಾರದು. ಈಗ ಏನಾಗಿದೆ ಅಂದರೆ ಅಭ್ಯಾಸ ಇಲ್ಲ, ಮರುದಿವಸನೇ ಯಕ್ಷಗಾನ ಒಂದು 2 ಕ್ಯಾಸೆಟನ್ನು ನೋಡ್ಕೊಂಡು ಅಥವಾ ಈ ಫೇಸ್ಬುಕ್ನೆಲ್ಲ ನೋಡ್ಕೊಂಡು ಅದೇ ನಮ್ಮನ್ನ ಅನುಕರಣೆ ಮಾಡಿ ಹಾಡ್ತಾರೆ. ಆದರೆ ಅದಲ್ಲ, ಯಾಕೆಂದರೆ ಅದರ ಸ್ಥಾಯಿ ಭಾವ, ಸಂಚಾರಿ ಭಾವ ಅಂತ ಪದ್ಯ ಅದೆಲ್ಲ ಗೊತ್ತಾಗೋದಿಲ್ಲ ಅವರಿಗೆ. ಯಾವ ಪದ್ಯಕ್ಕೆ ಯಾವುದಕ್ಕೆ ಅಭಿನಯ ಮಾಡಬೇಕು, ಯಾವುದನ್ನು ಅಭಿನಯ ಮಾಡಲಿಕ್ಕೆ ಒತ್ತು ಕೊಡಬೇಕು, ಇಂಥದ್ದೆಲ್ಲ ಅದು ಗೊತ್ತಾಗೋದಿಲ್ಲ. ಹಾಗಾಗಿ ಅದನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು ಅಂತ. ಹಾಗೆಲ್ಲ ತಾಳ, ಆಮೇಲೆ ರಾಗಗಳು ಸಹಿತ ಯಕ್ಷಗಾನದಲ್ಲಿ ಈಗ ನಮಗೆ ಏನು ಹೇಳ್ಕೊಡ್ತಿದ್ರು ಅಂದರೆ ಒಂದು ಶ್ಲೋಕವನ್ನು ಹೇಳಿ ಆ ರಾಗದಲ್ಲಿ ಹೇಳ್ಕೊಡ್ತಿದ್ರು. ಅದು ಪರ್ಫೆಕ್ಟ್ ಅಲ್ಲ. ಅದು ನಿಜವಾಗಿದ್ರು ಒಂದು 20 ರಾಗಗಳನ್ನು ನೋಟೇಷನ್ ಹಾಕಿ ಯಕ್ಷಗಾನದಲ್ಲಿ ಕಲಿಬೇಕು. ಅವಾಗ ಏನಾಗ್ತದೆ ಅಂದರೆ ಒಂದು 20 ರಾಗಗಳು ಪರ್ಫೆಕ್ಟ್ ಆಗ್ತದೆ. ಅಂದರೆ ರಾಗವನ್ನು ಹಿಂದೂಸ್ತಾನಿ ಹಾಡಬೇಕು, ಕರ್ನಾಟಕ ಹಾಡಬೇಕು ಅಲ್ಲ, ಯಕ್ಷಗಾನ ಶೈಲಿಯಲ್ಲಿ ಶುದ್ಧವಾದ ರಾಗವನ್ನು ನಾವು ಬಳಸಬೇಕು. ಯುವ ಭಾಗವತರ ತರಬೇತಿಗೆ ಆ ಥರದ ಏನಾದ್ರು ಪ್ರಸ್ತಾಪಗಳಿದ್ದಾವ ತಮ್ಮ ಮುಂದೆ? ಪ್ರಸ್ತಾಪ ಇತ್ತು. ನಾನು ಒಂದು ಸ್ವಲ್ಪ ದಿವಸ ಮಾಡಿದೆ ಸಿದ್ದಾಪುರದಲ್ಲಿ, ಆದರೆ ಯಾರೂ ಹುಡುಗರು ಬರಲಿಲ್ಲ. ಹಾಗಾಗಿ ಅದನ್ನು ಬಂದ್ ಮಾಡಿದ್ದಾನೆ. ಈಗ ನಮ್ಮ ದಂಟಕರ್ ಸತೀಶ್ ಹೆಗಡೆ ಅವರು ಕ್ಲಾಸ್ ಶುರು ಮಾಡಿದ್ದಾರೆ. ನೋಡಬೇಕು ಅದು ಹೇಗೆ, ಎಷ್ಟು ಜನ ಹುಡುಗರು ಬರ್ತಾರೆ ಏನು ನೋಡಿಕೊಂಡು ಮಾಡಬೇಕು. ಯಾಕೆಂದರೆ ಉಡುಪಿ ಕೇಂದ್ರ ಅಥವಾ ನಮ್ಮ ಹಂಗಾರಕಟ್ಟೆ ಯಕ್ಷಗಾನದಲ್ಲಿ ಹುಡುಗರಿಲ್ಲ, ಬರ್ತಾನೇ ಇಲ್ಲ ಯಕ್ಷಗಾನಕ್ಕೆ. ಅವ್ರು ಯಾರು ಶಾಲೆ ಹುಡುಗರನ್ನೇನು ಒತ್ತಾಯ ಮಾಡಿ ಕರ್ಕೊಬಂದು ಕಲಿಸ್ತಾ ಇದ್ದಾರೆ. ನಾವೆಲ್ಲ ಹೋಗ್ಬೇಕಾದ್ರೆ 150 ಜನ 200 ಜನ ಇಂಟರ್ವ್ಯೂ ಬರ್ತಿದ್ರು. ಈಗ ಯಾರೂ ಬರೋದಿಲ್ಲ. ಅಲ್ಲಿ ಬರೋ ಯಕ್ಷಗಾನ ಕೇಳೋರು ಬರೋರಿಲ್ಲ. ಕಾರಣ ಅಂದರೆ ಈ ಸಾಫ್ಟ್ವೇರ್ ಇದು ದುಡ್ಡು ಸಂಬಳ ಜಾಸ್ತಿ ಇತ್ತು. ಇದು ನಿದ್ದೆಗೆಡು ವ್ಯವಹಾರ ಯಾರಿಗೆ ಬೇಕು? ಇದು ಕೊಡೋದು 2,000 3,000 ಯಾರಿಗೆ ಬೇಕು ಅಂತ ಯಕ್ಷಗಾನಕ್ಕೆ ಬರ್ತಾ ಇಲ್ಲ. ಈಗ ಕಲಾವಿದರು ಸಂಬಳದ ಪ್ರಸ್ತಾಪ ಮಾಡಿದ್ರಿ 2,000 3,000 ಅಂತ, ಮುಂದಕ್ಕಿಂತಕ್ಕೂ ಈಗಿಂದಕ್ಕೂ ಹೋಲಿಕೆ ಮಾಡಿದ್ರೆ ಯಾವುದು ಒಳ್ಳೇದು? ಮೊದಲು ನಮ್ಮ ತಂದೆಯವ್ರ ಕಾಲದಲ್ಲೆಲ್ಲ ಸಾಮಾನ್ಯ ಒಂದು ಅವರಿಗೆ 150 ರೂಪಾಯಿ ಸಂಬಳ ಇತ್ತೇನೆ ಒಂದು ದಿವಸಕ್ಕೆ. ಕೆಲವರು 50 25 ಇತ್ತು. ಅಲ್ಲಕ್ಕೂ ಈಗ ಸಂಬಳಗಳು ಜಾಸ್ತಿ ಆಗಿದ್ದಾವೆ. ಮೊದಲಿನಕ್ಕಿಂತನೂ ವ್ಯವಸ್ಥೆಗಳು ಜಾಸ್ತಿ ಆಗಿದ್ದಾವೆ. ನನ್ನ ತಂದೆಯವರ ಕಾಲದಲ್ಲಿ ಲಾರಿ ಹಿಂದೆ ಬದಿ ಹೋಗಬೇಕಾಯ್ತು. ಅವರು ಲಾರಿ ಹಿಂದೆ ನಾನು ಹೋಗಿದ್ದೇನೆ ಅವ್ರ ಒಟ್ಟಿಗೆ ಲಾರಿ ಹಿಂದೆ. ಈಗಾಗಲೇ ಅಲ್ಲ ಬಸ್ಸಿನ ವ್ಯವಸ್ಥೆ, ಅವರು ಕಲಾವಿದ್ರದ್ದೆಲ್ಲ ವೆಹಿಕಲ್ ಸ್ವಂತ ಇದೆ. ಆಗ ಆಗಿನಕ್ಕಿಂತ ಬಾಕಿ ಇದರಲ್ಲಿ ಸುಧಾರಣೆ ಆಗಿದೆ, ಆದರೆ ಕಾರ್ಯಕ್ರಮದಲ್ಲಿ ಸುಧಾರಣೆ ಆಗಲಿಲ್ಲ. ಈಚೆಗೆ ಮಹಿಳಾ ಭಾಗವತಿಕೆಗಳು ಎಲ್ಲ ಆರಂಭ ಆಗಿದೆ, ಮಹಿಳಾ ಕಲಾವಿದರುಗಳು ಬರ್ತಾ ಇದ್ದಾರೆ, ತಮ್ಮ ಪ್ರತಿಕ್ರಿಯೆ ಏನು? ಹಿಮ್ಮೇಳದಲ್ಲಿಯೂ ಮಹಿಳಾ ಭಾಗವತರು ಬಂದಿದ್ದಾರೆ. ಆದರೆ ಏನಾಗ್ತದೆ ಅಂದರೆ ಯಕ್ಷಗಾನದಲ್ಲಿ ಅವರ ಸ್ವರಗಳು ಸೆಟ್ ಆಗೋದಿಲ್ಲ ಅಂತ ನನಗನ್ನಿಸ್ತಾ ಇದೆ. ಯಕ್ಷಗಾನ ಬರೋದು ಬೇಡ ಅಂತಲ್ಲ ನನಗೆ. ಮತ್ತೆ ಏನಾಗಿದೆ ಅಂದರೆ ಈಗ ನೋಡಿ ಬರ್ತಾ ಇದ್ದವರು ಎಲ್ಲ ಅಭ್ಯಾಸ ಮಾಡೋದೇ ಇಲ್ಲ. ಈಗ ಸುಮಾರು ಜನ ಕೆಲವರು ಮಾತ್ರ ಅಭ್ಯಾಸ ಮಾಡಿ ಬರ್ತಾ ಇದ್ದಾರೆ. 2 ಪದ್ಯ ಕಲಿಯೋದು ಅದೇ ನಾ ಹೇಳ್ದಾಗೆ, ವಾಟ್ಸಪ್ನಲ್ಲೋ ಫೇಸ್ಬುಕ್ನಲ್ಲೋ ಕ್ಯಾಸೆಟ್ನೆಲ್ಲ ಕೇಳೋದು ಅದಿಷ್ಟ ಹಾಡ್ಲಿಕ್ಕೆ ಬರ್ತದೆ. ಅವರಿಗೆ ಒಂದು ಪ್ರಸಂಗ ನಡೆಸುವಂಥ ಯೋಗ್ಯತೆ ಬರಬೇಕು. ಅದರ ಸಂದರ್ಭ ಕೊಟ್ಕೊಳ್ಳೆ ಪದ್ಯ ಹೇಳಬೇಕು. ಇಂಥದ್ದೆಲ್ಲ ಇರಬೇಕು. ಅದು ರಾಮಾಯಣ ಮಹಾಭಾರತ ಇಂಥ ಓದಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಮಹಿಳಾ ಭಾಗವತರು ಬರುವುದ್ರ ಬಗ್ಗೆ ಅಲ್ಲ, ನಾವು ಅಭ್ಯಾಸ ಮಾಡ್ಕೊಂಡು ಬರಲಿ ಅಂತ ಹೇಳ್ತಾ ಇದ್ದೀವಿ. ಈ ಕ್ಷೇತ್ರಕ್ಕೆ ಬರುವ ಕಲಾವಿದರುಗಳು ರಾಮಾಯಣ ಮತ್ತು ಮಹಾಭಾರತವನ್ನು ಅಧ್ಯಯನ ಮಾಡಿಕೊಂಡೇ ಬರಬೇಕು ಅನ್ನೋದು ತಮ್ಮ. ಹೌದು. ಕೇಶವ ಹೆಗಡೆ ಅವರಿಂದ 2 ಪದ್ಯಗಳನ್ನ ಕೇಳೋಣ. ಎಲೆ ಕಾಲ ಪುರುಷ ಕೇ, ಎಲೆ ಕಾಲ ಪುರುಷ ಕೇ, ಈ ವಸುಂಧರೆಯು ಎಲೆ ಕಾಲ ಪುರುಷ ಕೇ ಸುಂದರಯು ನರ ನಿಲಯ ವಿದನಾಶ್ರಯಿಸಿ ದುರುಳರನು ಸದೆ ಪಡಿದೆ ಎಲೆ ಕಾಲ ಪುರುಷ ಕೇಳ ಈವ ಸುಂದರಯು ನರ ನಿಲಯ ವಿದನಾಶ್ರಯಿಸಿ ದುರುಳರನು ಸದೆ ಪಡಿದೆ ನೆಲೆಗೊಂಡ ಪರಿಸರದ ಸಂಸ್ಕಾರ ಎನ್ನನು ಸೆರೆವಿಡಿದುದೇನೆಂಬೆನು ನೆಲೆಗೊಂಡ ಪರಿಸರದ ಸಂಸ್ಕಾರ ಎನ್ನನೇ ಸೆರೆಗಿಡಿದುದೇನೆಂಬೆನು ತಳುವ ದೈತಂದು ನೀ ಸೂಚಿಸಿದೆ ಮೂಲವನು ತಳುವ ದೈತಂದು ನೀ ಸೂಚಿಸದೆ ಮೂಲವನು ಕಳವಳವು ಬೇರೆಂದು ನಿರ್ಜರಾಧಿಗೆ ಪೇಳು ಕಳವಳವು ಬೇಡೆಂದು ನಿರ್ಜರಾಧಿಪಗೆ ಪೇಳು ತಿಳಿದು ಲೋಕಾಂತರವಗೈವೆ ನಾ ತಿಳಿದು ಲೋಕಾಂತರವಗೈವೆ ಈ ವಿಷಯಕ್ಕಿನ್ ಅನುಮಾನ ವೇಡೆಂದನು ಭಗವದ್ರೆ ಇದು ಯಾವ ಯಕ್ಷಗಾನದ್ದು? ಇದು ಹೊಸತೋಟ ಮಂಜುನಾಥರು ಭಾಗವತರು ಬರೆದಂತಹ ರಾಮನಿರ್ಯಾಣದ ಒಂದು ಪದ್ಯ ಕಾಲಪುರುಷನ. ಈ ಪದ್ಯಗಳ ಎತ್ತುಗಡೆ ಹೇಗೆ ಆಗ್ಬೇಕು? ಅದು ನಿಜವಾಗಿ ಎದುರಿನ ಪಾತ್ರವನ್ನು ನೋಡಿ ಪದ್ಯ ಎತ್ತುಗಳೇನು ಮಾಡಬೇಕು. ಈಗ ಪರಶುರಾಮನ ಹತ್ರ ಭೀಷ್ಮ ಬಂದು ಹೇಳುವಂತ ಪದ್ಯ. ಗುರುವೆ ನಿನ್ನೋಳು ಸಮರಗೈವೆನು ಗುರುವೆ ನಿನ್ನೋಳು ಸಮರಗೈವೆನು ಹರಸುವುದು ಜಯವಾಗುವಂದದಿ. ಈಗ ಶಿಷ್ಯ ಗುರುವಿನಲ್ಲಿ ಹೇಗೆ ಹೇಳೋದು? ಗುರುವನೇ ನೋಡಿ ಹಿಂಗೆ ಮಾಡ್ಲಿಕ್ಕೆ ಬರ್ತದಿಲ್ಲ, ಭಕ್ತಿಯಿಂದ ಹೇಳೋದು. ಹಾಗಾಗಿ ಪದ್ಯವನ್ನ ಆ ಪಾತ್ರಕ್ಕೆ ಹೇಗೆ ಎತ್ತುಗಡೆ ಮಾಡಬೇಕು ಹೇಳುವುದನ್ನ ಭಾಗವತ ನಿಜ ಕಲಿಬೇಕು. ಅದನ್ನ ಸ್ವರ ಇದೆ ಅಂತ ಎಲ್ಲೆಂದಲೂ ಈ ಪದ್ಯ ಎತ್ತುಗಡೆ ಮಾಡೋದಲ್ಲ. ಆ ಪದ್ಯಕ್ಕೆ ಶಿಷ್ಯ ಗುರುವಿನಲ್ಲಿ ಹೇಳುವುದು ಹೇಗೆ? ಈಚೆಗೆ ಒಂದ್ ಕಡೆ ನೋಡಿದೆ, ಈ ಭಾವಗೀತೆಯನ್ನು ಕೂಡ ತಾವು ಯಕ್ಷಗಾನಕ್ಕೆ ಒಂದು ಪ್ರಯೋಗಾತ್ಮಕವಾಗಿ ತಂದಿದ್ರಿ, ಅದನ್ನ ಪ್ರಸ್ತಾಪಿಸಬಹುದಾ? ಭಾವಗೀತೆ ಯಕ್ಷಗಾನದಲ್ಲಿ ಇಲ್ಲ ಹೇಳಲಿಕ್ಕೆ ಬರುದಿಲ್ಲ. ಆದ್ರೆ ನಾವು ಹೇಳುದು ಯಕ್ಷಗಾನ ಶೈಲಿಯಲ್ಲೇ ಭಾವಗೀತೆಯನ್ನು ಹಾಡಿ ಏನ್ ತೊಂದರೆ ಆಗ್ತದೆ? ಈ ಮುನಿಸುತ್ತರವೇ ಪದ್ಯವನ್ನು ಹಾಡ್ತಾ ಇದ್ದಾರೆ ಬಹಳ ಜನ. ಅದು ಏನು ಹೇಳಿದ್ರೆ ಹೇಗೆ ಅಂದ್ರೆ ಅವ್ರು ಹೇಳಿದಾಗೆ ಇವ್ರು ಹೇಳ್ತಾ ಇದ್ದಾರೆ ಬಿಟ್ರೆ ಯಕ್ಷಗಾನ ಶೈಲಿಯಲ್ಲಿ ಹೇಳಿ ಫೇಮಸ್ ಮಾಡ್ಲಿ ಇವರು, ಯಾಕೆ ಅದನ್ನ ಮಾಡೋದಿಲ್ಲ? ನಮ್ಮ ಕೇಳುಗರಿಗೆ ಏನಾದ್ರು ಹೇಳೋದಿದ್ಯಾ? ಯಕ್ಷಗಾನ ಪ್ರೇಕ್ಷಕರು ಮೊದಲು ಏನು ಹೇಳ್ತಿದ್ದು ಅಂದ್ರೆ ಚೌಕಮನಿ ಬಂದು ಹೇಳ್ತಿದ್ರು ಅವರು. ಅದು ಎಂತ ಹೇಳಿದ್ಯಾ ಮಹಾರಾಯ ಅಂದ್ರೆ ಅವ್ರಿಗೆ ಅಷ್ಟು ಕಲ್ಪನೆ ಇರ್ತಿತ್ತು. ಈಗೇನಿದ್ರೆ ಯಾರು ಬಂದು ಹೇಳುವರಿಲ್ಲ. ಒಳ್ಳೇದಾಯ್ತು ಹೇಳಿ ಯಾಕೆ ಗಲಾಟೆ? ಮತ್ತೆ ಅವರು ಒಬ್ಬರು ಮೂರು ನಾಲ್ಕು ಜನ ಅಭಿಮಾನಿಗಳಿರ್ತಾರೆ, ಹಾಗಾಗಿ ಅವ್ರು ಮತ್ತೆ ಗಲಾಟೆ ಮಾಡ್ತಾರೆ. ಯಾಕೆ ಒಳ್ಳೇದಾಯ್ತು ಹೇಳಲಿಕ್ಕೆ ಬರ್ತಾರೆ. ಆದ್ರೆ ಪ್ರೇಕ್ಷಕರು ನಿಜವಾಗಿ ಹೇಳಿದರೆ ಅದನ್ನ ಹೇಳಬೇಕು, ಇವತ್ತು ಇಂಥ ಪಾತ್ರ ಹೀಗಾಯ್ತು, ಸರಿಯಾಗಲಿಲ್ಲ, ಮೊದಲಿನ ಹೇಳಿದ್ರೆ ಏನಾದ್ರು ಸುಧಾರಣೆ ಆಗ್ತದೆ. ಆದ್ರೆ ಈಗ ಯಾರು ಹೇಳುವರಿಲ್ಲ, ಹಾಗಾಗಿ ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ಅದು ಇಲ್ಲಿವರೆಗೆ ಯಕ್ಷಗಾನದ ಪ್ರಸಿದ್ಧ ಭಾಗವತ, ಕನ್ನಡದ ಕಂಪನ್ನ ನಾಡು ಹೊರನಾಡು ಹೊರದೇಶಗಳಲ್ಲೂ ವಿಸ್ತರಿಸುತ್ತಿರುವ ಕೊಳಗಿ ಕೇಶವೇಗಡರು ತಮ್ಮ ಮನದ ಮಾತುಗಳನ್ನ ಆಡಿದ್ದಾರೆ. ಅವರ ಜೊತೆಗೆ ಮಾತಾಡ್ತಾ ಇದ್ರೆ ಇನ್ನೂ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಆಗುವಷ್ಟು ಮಾಹಿತಿಗಳ ಕಣಜವೇ ಇದೆ. ಅಂತ ಅನುಭವಗಳ ಮೂಟೆಯನ್ನೇ ಹೊತ್ತಿರುವ ಕೊಳಗಿ ಕೇಶವೇಗಡೆಯವರು ನಮ್ಮ ಜೊತೆಗೆ ಈವರೆಗೆ ತಮ್ಮ ಮನದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ರಾಘವೇಂದ್ರ ಬೆಟ್ಟಕೊಪ್ಪ ಅವರಿಗೆ ನಮಸ್ಕಾರಗಳು, ಧನ್ಯವಾದಗಳು. ಇದುವರೆಗೆ ಕೃಷಿಕ ಮತ್ತು ಹವ್ಯಾಸಿ ಭಾಗವತರಾದ ಸಿದ್ದಾಪುರದ ಕೇಶವ್ ಹೆಗಡೆ ಕೊಳಗಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಡನೆ ರಾಘವೇಂದ್ರ ಹೆಗಡೆ ಬೆಟ್ಟಕೊಪ್ಪ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಈಗ ಲಕ್ಷ್ಮೀ ಸುಬ್ರಾಯ ಭಟ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಕನ್ ಕನ್ ಕನ್ ಕನ್ ಕನ್ಯೆ ಕೇಳಲು ಬಂದೆವು ಶ್ರೀರಾಮಗೆ ಚನ್ನೆ ಜಾನಕಿವಳ ಶ್ರೀರಾಮಗೆ ಚನ್ನೆ ಜಾನಕಿವಳ ಉನ್ನತ ಪ್ರೇಮದಿ ಸ್ವಾಮಿ ಶ್ರೀರಾಮಗೆ ರನ್ನೆಯ ಗುಣ ಸಂಪನ್ನೆಯ ಮುದದಿ ಕನ್ಯೆ ಕೇಳಲು ಬಂದೆವು ಶ್ರೀರಾಮಗೆ ಚನ್ನೆ ಜಾನಕಿವಳ ಶ್ರೀರಾಮಗೆ ಚನ್ನೆ ಜಾನಕಿವಳ ದಶರಥ ಸುತ ರಾಮಗೆ ಸದ್ಗುಣ ನಿಧಿಯ ಸಮ ಸಾಹಸೀತಗೆ ದಶರಥ ಸುತ ರಾಮಗೆ ಸದ್ಗುಣ ನಿಧಿಯ ಸಮ ಸಾಹಸೀತಗೆ ವಸುದೆಯೋಳ್ ಮೆರೆಯುವ ಯೋಧ್ಯೆಯ ಪುರದೋಳು ಕುಶಲಾದಿರುತಿ ಕುಸುಮಾಲೋಚನಗೆ ಕನ್ಯೆ ಕೇಳಲು ಬಂದೆವು ಶ್ರೀರಾಮಗೆ ಚನ್ನೆ ಜಾನಕಿವಳ ಶ್ರೀರಾಮಗೆ ಚನ್ನೆ ಜಾನಕಿವಳ ಇನ ಕುಲ ಭೂಷಣಗೆ ಮನ್ಮಥನಿಗೆ ಘನ ಮೃದು ಭಾಷಣಗೆ ಇನ ಕುಲ ಭೂಷಣಗೆ ಮನ್ಮಥನಿಗೆ ಘನ ಮೃದು ಭಾಷಣಗೆ ದನಕನ ಕಾದಿ ಐಶ್ವರ್ಯದಿ ಮೆರೆಯುವ ವನಜಾಲೋಚನನಿಗೆ ವನಿತೆಯಾದಿವಳನ್ನು ಕನ್ಯೆ ಕೇಳಲು ಬಂದೆವು ಶ್ರೀರಾಮಗೆ ಚನ್ನೆ ಜಾನಕಿವಳ ಶ್ರೀರಾಮಗೆ ಚನ್ನೆ ಜಾನಕಿವಳ ಧರೆಯ ಭಾರವ ಕಳೆಯೇ ಅವತರಿಸಿ ಹರಣಿ ಪನಾತ್ಮ ಜಗೆ ಧರೆಯ ಭಾರವ ಕಳೆಯೇ ಅವತರಿಸಿ ಹರಣಿ ಪನಾತ್ಮ ಜಗೆ ಹರಿಹರ ಬ್ರಹ್ಮರ ರೂಪವ ಧರಿಸಿಯ ಪರಮದಯಾನ್ವಿತ ಪರಮೋದ್ಧಾರಗೆ ಕನ್ಯೆ ಕೇಳಲು ಬಂದೆವು ಶ್ರೀರಾಮಗೆ ಚನ್ನೆ ಜಾನಕಿವಳ ಶ್ರೀರಾಮಗೆ ಚನ್ನೆ ಜಾನಕಿವಳ ಉನ್ನತ ಪ್ರೇಮದಿ ಸ್ವಾಮಿ ಶ್ರೀರಾಮಗೆ ರನ್ನೆಯ ಗುಣ ಸಂಪನ್ನೆಯ ಮುದದಿ ಕನ್ಯೆ ಕೇಳಲು ಬಂದೆವು ಶ್ರೀರಾಮಗೆ ಚೆನ್ನೆ ಜಾನಕಿ ಬಳ ಶ್ರೀರಾಮಗೆ ಚೆನ್ನೆ ಜಾನಕಿ ಬಳ ಮದುವೆಯ ಮಂಗಳ ಮಂಟಪದಲ್ಲಿ ಜೊತೆಯಾಗಿಡುವಡಿ ಸಪ್ತಪದಿ ಜೊತೆಯಾಗಿಡುವಡಿ ಸಪ್ತಪದಿ ಸುಖ ಸಂಸಾರದ ಸಾಗರದಲ್ಲಿ ಸೇರುವ ಜೊತೆಗಿದು ಗುಪ್ತ ನಿಧಿ ಸೇರುವ ಜೊತೆಗಿದು ಗುಪ್ತ ನಿಧಿ ಮೊದಲನೇ ಹೆಜ್ಜೆಯ ವಧುವರರಿಡುವರು ವಿಷ್ಣುವಿಗನ್ನವ ಕೊಡಲೆಂದು ವಿಷ್ಣುವಿಗನ್ನವ ಕೊಡಲೆಂದು ಜೀವನದುದ್ದಕ್ಕೂ ಸುಖ ದುಃಖದಲ್ಲಿ ಸಮಭಾಗಿಗಳು ನಾವೆಂದು ಸಮಭಾಗಿಗಳು ನಾವೆಂದು ಮದುವೆಯ ಮಂಗಳ ಮಂಟಪದಲ್ಲಿ ಜೊತೆಯಾಗಿಡುವಡಿ ಸಪ್ತಪದಿ ಜೊತೆಯಾಗಿಡುವಡಿ ಸಪ್ತಪದಿ ಹೆಜ್ಜೆಯು ಎರಡದು ಬಲತಾ ಪುರುಷಗೆ ಮನೆ ಮಂದಿಯನು ಪಾಲಿಸಲು ಮನೆ ಮಂದಿಯನು ಪಾಲಿಸಲು ಇದ್ದುದರಲ್ಲಿಯೇ ತೃಪ್ತಿಯ ಕಾಣುತ್ತ ನೆಮ್ಮದಿ ಜೀವನ ಸಾಗಿಸಲು ನೆಮ್ಮದಿ ಜೀವನ ಸಾಗಿಸಲು ಮದುವೆಯ ಮಂಗಳ ಮಂಟಪದಲ್ಲಿ ಜೊತೆಯಾಗಿಡುವಡಿ ಸಪ್ತಪದಿ ಜೊತೆಯಾಗಿಡುವಡಿ ಸಪ್ತಪದಿ ಪತಿಯೊಳು ಭಕ್ತಿಯು ಮೃದು ಸಂಭಾಷಣೆ ಗೌರವವಿರಲಿ ಹಿರಿಯರಲಿ ಗೌರವವಿರಲಿ ಹಿರಿಯರಲಿ ಮೂರನೇ ಹೆಜ್ಜೆಗೆ ವಧುವಿನ ಘೋಷಣೆ ಪೂಜಾವ್ರತದಲ್ಲಿ ಮನವಿರಲಿ ಪೂಜಾವ್ರತದಲ್ಲಿ ಮನವಿರಲಿ ಮದುವೆಯ ಮಂಗಳ ಮಂಟಪದಲ್ಲಿ ಜೊತೆಯಾಗಿಡುವಡಿ ಸಪ್ತಪದಿ ಜೊತೆಯಾಗಿಡುವಡಿ ಸಪ್ತಪದಿ ಸುಖವನ್ನು ಬಯಸುತ್ತ ನಾಲ್ಕಡಿ ಇಡುವರು ದೀನರಿಗಾಸರೆ ತಾವೆನುತ ದೀನರಿಗಾಸರೆ ತಾವೆನುತ ಪತಿಯ ಆಜ್ಞೆಯ ಪಾಲಿಸುವವಳು ನೋವಲಿ ನಲಿವಲಿ ಸಮವೆನುತ ನೋವಲಿ ನಲಿವಲಿ ಸಮವೆನುತ ಮದುವೆಯ ಮಂಗಳ ಮಂಟಪದಲ್ಲಿ ಜೊತೆಯಾಗಿಡುವಡಿ ಸಪ್ತಪದಿ ಜೊತೆಯಾಗಿಡುವಡಿ ಸಪ್ತಪದಿ ಐದನೇ ಹೆಜ್ಜೆಗೆ ಪಶು ಸಂಪದವನು ಬಯಸುವರಿಬ್ಬರು ಬಾಳಿನಲಿ ಬಯಸುವರಿಬ್ಬರು ಬಾಳಿನಲಿ ಮನದಲ್ಲಿ ಅನ್ಯರ ನೆನೆಯವು ನಾವು ರತಿ ಕೇಳಿಯದು ರಂಜಿಸಲಿ ರತಿ ಕೇಳಿಯದು ರಂಜಿಸಲಿ ಮದುವೆಯ ಮಂಗಳ ಮಂಟಪದಲ್ಲಿ ಜೊತೆಯಾಗಿಡುವಡಿ ಸಪ್ತಪದಿ ಜೊತೆಯಾಗಿಡುವಡಿ ಸಪ್ತಪದಿ ಆರಡಿಯಿಡುವರು ನವ ದಂಪತಿಗಳು ಋತು ಧರ್ಮವನ್ನು ಪಾಲಿಸಲು ಋತು ಧರ್ಮವನ್ನು ಪಾಲಿಸಲು ಒಬ್ಬರನೊಬ್ಬರು ವಂಚಿಸದಂತೆ ಒಲವಿನೊಳೊಟ್ಟಿಗೆ ಬಾಳುವರು ಒಲವಿನೊಳೊಟ್ಟಿಗೆ ಬಾಳುವರು ಮದುವೆಯ ಮಂಗಳ ಮಂಟಪದಲ್ಲಿ ಜೊತೆಯಾಗಿಡುವಡಿ ಸಪ್ತಪದಿ ಜೊತೆಯಾಗಿಡುವಡಿ ಸಪ್ತಪದಿ ಏಳನೇ ಹೆಜ್ಜೆಯ ಜೊತೆಯಾಗಿಡುವರು ಪ್ರೇಮದಿ ಸ್ನೇಹದಿ ಸಮನಾಗಿ ಪ್ರೇಮದಿ ಸ್ನೇಹದಿ ಸಮನಾಗಿ ನವ ದಾಂಪತ್ಯದ ಮೈತ್ರಿಯೊಳಿರುವರು ನೆಮ್ಮದಿ ಸುಖ ಸಂತಸಕ್ಕಾಗಿ, ನೆಮ್ಮದಿ ಸುಖ ಸಂತಸಕ್ಕಾಗಿ. ಮದುವೆಯ ಮಂಗಳ ಮಂಟಪದಲ್ಲಿ ಜೊತೆಯಾಗಿಡುವಡಿ ಸಪ್ತಪದಿ, ಜೊತೆಯಾಗಿಡುವಡಿ ಸಪ್ತಪದಿ. ತಂಡುಲ ರಾಶಿಯ ಜೊತೆಯಲ್ಲಿ ದಾಟುತ್ತ ಏಳಡಿಡುವರು ವಧುವರರು, ಏಳಡಿಡುವರು ವಧುವರರು. ಸತಿಪತಿಗಳು ನಾವಾದೆವು ಎನ್ನುತ್ತ